ಹೂವಿನ ಕೃಷಿ, ಹಾಗೇನೆ ಪನ್ನೀರೆಲೆ ಸುಗಂಧ ಸಸ್ಯ, ಇದರ ಒಂದು ಕೃಷಿಯಲ್ಲಿ ಅವ್ರಿಗೆ ಯಶಸ್ಸು ಸಿಕ್ಕಿದೆ. ತರಕಾರಿ ಬೆಳೆಗಳು, ಹಾಗೆಯೇ ತೋಟಗಾರಿಕೆ ಬೆಳೆಗಳು, ತೆಂಗು, ಮಾವು, ಸಪೋಟ, ಈ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅರಣ್ಯ ಕೃಷಿಯಲ್ಲೂ ಅವ್ರಿಗೆ ಆಸಕ್ತಿ ಇದೆ, ಹಾಗಾಗಿ ಸಾಗವಾನಿ, ಶ್ರೀಗಂಧ ಈ ಮರಗಳನ್ನು ನೆಟ್ಟಿದ್ದಾರೆ. ಭಾಳ ಆತ್ಮವಿಶ್ವಾಸದಿಂದ ನಾಗೇಶ್ ಅವರು ಇರ್ತಾರೆ. ನಾಗೇಶ್ ಅವರೇ, ಓದಿದ್ದು ನೀವು ಆಟೋಮೊಬೈಲ್ ಇಂಜಿನಿಯರಿಂಗ್, ಈಗ ಮಾಡ್ತಿರೋದು ಮುಖ್ಯವಾಗಿ ನಿಮ್ಮ ಕಾಸು ಎಣಿಸ್ತಾ ಇರೋದು ಪನ್ನೀರೆಲೆಯ ಮಾರಾಟದಿಂದ. ಹೇಗಿತ್ತು ಈ ಜರ್ನಿ, ಹೇಗೆ ಬಂದ್ರಿ ಇಲ್ಲಿಗೆ ನೀವು? ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತೇಳಿ, ನಮ್ಮ ಸುತ್ತೂರು ಸಂಸ್ಥಾನ ಮಠ ಪಕ್ಕದ ಊರವರು ನಾವು. ನಂಜನಗೂಡು ತಾಲೂಕು ಬಿಳಗೆರೆ ಹೋಬಳಿ ಬಿಳಗಲಿ ಗ್ರಾಮದಿಂದ. ನನ್ನ ವಯಸ್ಸು ಬಂದು 39 ವರ್ಷ. ಪೂರ್ಣ ಪ್ರಮಾಣ ನಾನು ವ್ಯವಸಾಯದಲ್ಲೇ ತೊಡಗಿಸ್ಕೊಂಡಿದ್ದೀನಿ. ನಾನು ಬಂದಿದ್ದು 17ನೇ ವರ್ಷಕ್ಕೇ ವ್ಯವಸಾಯಕ್ಕೆ ಬಂದೆ. ಆಗ ನಮ್ಮ ತಂದೆಯವರು ಸಪೋರ್ಟಿವ್ ಆಗಿದ್ದರು. ಕಂಪ್ಲೀಟ್ ಭತ್ತನೇ ಬೆಳೀತಾ ಇದ್ದಿದ್ದು, ಭತ್ತ ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿರಲ್ಲ ನಮಗೆ. ಅದೊಂದರೆ ಬಿಳಗಲಿ ಗ್ರಾಮ ಅಂದರೆ ಒಂದು ಕುಗ್ರಾಮ ಅಂತಲೇ ಹೇಳ್ಕೊಬೋದು. ಅಷ್ಟು ಎಜುಕೇಟೆಡ್ಸು ಇದ್ದರೂ ಕೂಡ ಮುಂದುವರಿಯೋಕ್ಕಾಗಿರಲಿಲ್ಲ. ನಾವು ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡಬೇಕಲ್ಲ ಅನ್ನೋ ವಿಚಾರಕ್ಕೆ ನಾವು ವ್ಯವಸಾಯನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ವಿ. ತೊಡಗಿಸ್ಕೊಂಡು ಒಂದು 5 ವರ್ಷ ಭತ್ತ ಮಾಡ್ತಾಯಿದ್ವಿ. ಬಟ್ ಭತ್ತದಲ್ಲಿ ನಮಗೇನು ಆದಾಯ ತುಂಬ ಕಡಿಮೆ ಬರ್ತಾಯಿತ್ತು. ಹಾಗಾಗಿ ಮತ್ತೆ ನಮ್ಮ ಕಬಿನಿ ಫ್ಲೋ ಇರೋಂಥದ್ದು, ವಾಟರ್ ಫ್ಲೋ ಇರೋಂಥದ್ದು ಒಂದು 10 ಎಕರೆ ಪ್ರದೇಶದಲ್ಲಿ ನಾವು ಬೋರ್ ಹಾಕ್ಸೋಕ್ಕೆ ಪ್ರಯತ್ನ ಪಟ್ಟಾಗ 2002-2008 ತನಕನೂ ನೀರು ಬರಲಿಲ್ಲ. ಮತ್ತೆ 2012 ಪ್ರಯತ್ನ ಪಟ್ಟಾಗ 11 ಬೋರು ಹೋಗಿ 12 ಒಂದು ನೀರು ಬಂತು, 2 ಇಂಚ್ ನೀರು. ಬಟ್ ಈಗ ಅದರಲ್ಲಿ ಒಂದು 6 ಎಕರೆಗೆ ನಾವು ಹನಿ ನೀರಾವರಿ ಮಾಡಿ ಅದರಲ್ಲಿ ತರಕಾರಿನ ಬೆಳೆದ್ವಿ. ಒಂದು 10 ವರ್ಷ ಬೆಳೆದ್ವಿ. 2013 2021 ಬೆಳೆದ್ವಿ. ಬಟ್ ಏನಾಯಿತು ಅಂದರೆ ಫೈನಾನ್ಷಿಯಲಿ ಕ್ರೆಡಿಟ್ ಆಗಿಬಿಟ್ವಿ ನಾವು, ತುಂಬ ಸಾಲಗಳಾಯಿತು. ಸಾಲಗಳು ಯಾಕಾಯಿತು ಅಂತ ನಾವು ಯೋಚನೆ ಮಾಡಿದಾಗ, ನಾವು ಇದರಲ್ಲಿ 10 ರೂಪಾಯಿ ಬಂಡವಾಳ ಹಾಕಿದ್ರೆ 3 ರೂಪಾಯಿ ಬರ್ತಾಯಿತ್ತು ನಮಗೆ. ಅಷ್ಟು ಡ್ರಿಪ್ ಮಾಡಿ ನಾವು ಸಾಹಸ ಮಾಡಿ ಮಾಡಿದ್ರು, ಇಷ್ಟು ಯಾಕೆ ನಾವು ಲಾಸ್ ಆಗ್ತಾ ಇದ್ದೀವಿ ಅಂತ ಒಂದು ದಿವಸ ಯೋಚನೆ ಮಾಡಿದಾಗ ನನಗೆ, ನಾವು ಲೇಬರ್ ಕಾಸ್ಟನ್ನು ಉಳಿಸ್ಕೊಂಡ್ರೆ ಜೀವನ ಮಾಡ್ಬೋದು, ಅಷ್ಟು ವ್ಯಯಿಸೋದು ಬೇಕಿಲ್ಲ, ಈ ಮಣ್ಣನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂಥೇಳಿ ನಾವು ಒಂದು ನಿರ್ಧಾರಕ್ಕೆ ಬಂದ್ವಿ. December 20 ನಾವು ಕಂಪ್ಲೀಟ್ ಏನೇನು ವೆಜಿಟೇಬಲ್ಸ್ ಇತ್ತು ಎಲ್ಲನೂ ಅದನ್ನೇನು ಎಲ್ಲನೂ ಉಳಿಗೆಲ್ಸ ಮಾಡಿ ಕಂಪ್ಲೀಟ್ ಫ್ಲ್ಯಾಟ್ ಮಾಡಿ ನಾವು ಕಂಪ್ಲೀಟ್ ಸಾವಯವ ಕೃಷಿಗೆ ಬಂದುಬಿಡಬೇಕು ಅಂಥೇಳಿ ನಿರ್ಧಾರ ಮಾಡಿ ಬಂದ್ವಿ. ಬಂದಮೇಲೆ ಸ್ವಲ್ಪ ನಾವೇನೋ ಒಂದು ಸಮಾಧಾನ ಕಂಡ್ವಿ. ಅಲ್ಲಿಂದ ಒಂದು 5 ತಿಂಗಳ ಪ್ರಕ್ರಿಯೆಯಲ್ಲಿ ಏನಾಯಿತು, ಒಂದು ಬೆಳೆಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಆ ಬೆಳೆಗಳಲ್ಲಿ ಹೇಗೆ ಉತ್ಪಾದನೆ ಮಾಡ್ಕೋಬೇಕು ಅನ್ನೋದು ಇನ್ನೂ ಸ್ವಲ್ಪ ಟ್ರಯಲಲ್ಲಿದ್ದೀವಿ. ಬಟ್ 90% ನಮಗೆ ಮಾನಸಿಕವಾಗಿ ಸ್ವಲ್ಪ ಭಾಳ ಖುಷಿಯಲ್ಲಿದ್ದೀನಿ, ನಾನು ಖುಷಿಯಲ್ಲಿದ್ದೀನಿ. ಸಾವಯವ ಕೃಷಿ ತುಂಬ ಉತ್ತೇಜನ ಕೊಡುತ್ತೆ. ಯಾವುದೇ ರೈತ ಆಗಲಿ ಕೂಡ ನಮ್ಮಲ್ಲಿ ಏನು ಮೂಲತ ಬಂಡವಾಳ ಏನಿರುತ್ತೆ ಅದನ್ನು ತೊಡಗಿಸ್ಕೊಂಡು ಮಾಡಬೇಕೇ ಹೊರತಾಗಿ ಸಾಲ ತಗೊಂಡು ಜಮೀನು ಮಾಡೋದು ಮೂರ್ಖತನ ನನ್ನ ಲೆಕ್ಕಾಚಾರದಲ್ಲಿ. ಹೈಬ್ರಿಡ್ ವೆರೈಟಿಗಳಿಗೆ ನಾವು ದೇಶಿ ಹೈಬ್ರಿಡ್ ವೆರೈಟಿಗಳನ್ನ ನಾವು ಯಾವಾಗ ಉಪಯೋಗಿಸ್ತೀವಿ ಆವಾಗ ರೈತ ಅವನು ಏನಿರುತ್ತೆ ಪಂಕ್ಚುಯಾಲಿಟಿ ಇರ್ಬೋದು ಅಥವಾ ಅವನ ಕುಟುಂಬದ ವ್ಯವಹಾರ ಇರ್ಬೋದು, ಹೈಬ್ರಿಡ್ ಅನ್ನೋದು ಹೈಬ್ರಿಡ್ ಆಗಿ ಹೊರಟೋಗ್ಬಿಡ್ತೀವಿ ನಾವು. ಹಾಗಾಗಿ ನಾವು ದೇಶಿ ವಸ್ತುಗಳಿಗೆ ನಾವು ಮಹತ್ವ ಕೊಡಬೇಕು. ಹಾಗಾಗಿ ಎಲ್ಲರೂ ಕೂಡ ದೇಶೀಯವಾಗಿ ಏನು ಬೆಳಿತೀವಿ ಅದನ್ನು ಬೆಳೆಯೋಕ್ಕೆ ಶುರು ಮಾಡೋಣ, ಎಲ್ಲರೂ ಸಹಕಾರ ಕೊಡೋಣ. ನಾಗೇಶ್, ಈಗ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೃಷಿಯನ್ನು ನೀವು ನಂಬಿ ನಿಮ್ಮ ಜೀವನ ಶುರು ಮಾಡಿದ್ರಿ. ಹೌದು ಹೌದು. ತರಕಾರಿ ಬೆಳೆಯಲು ನೀವು ಆ ಕಾಲಕ್ಕೆ ದಾಖಲೆಗಳನ್ನೇ ಮಾಡಿದ್ರಿ. ಹೌದು. ಹಾಗಿದ್ದು ನೀವು 10 ರೂಪಾಯಿಗೆ ಬಂದಿದ್ದು 3 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ. ಈ ಒಂದು ಲೆಕ್ಕಾಚಾರ ಅರ್ಥ ಆಗ್ತಾ ಇಲ್ಲ. ಏನಾಗುತ್ತೆ ಅಂದರೆ ಜನವರಿಯಿಂದ ಅಪ್ ಟು ಆಗಸ್ಟ್ ತನಕ ನಾವೇನು ಬೆಳೆ ಮಾಡ್ತೀವಿ ಬೆಳೆಗಳಲ್ಲಿ ಏನಾಗುತ್ತೆ ಎಲ್ಲರೂ ಕೂಡ ಮಾಡಿರ್ತಾರೆ. ಆಗ ಮಳೆಗಾಲ ಸ್ವಲ್ಪ ಕಡಿಮೆ ಇರುತ್ತೆ, ಅಪ್ ಟು ಜುಲೈ ಗಂಟ ಸ್ವಲ್ಪ ಮಳೆಗಾಲ ಕಡಿಮೆ ಇರುತ್ತೆ. ನಾವು ಏನೇ ಫಸಲು ಹಾಕಿದ್ರು ಕೂಡ ಬರುತ್ತೆ ಜಮೀನಲ್ಲಿ, 100% ಕೂಡ ಬರುತ್ತೆ. ಅದು ಬಂದಾಗ ಏನಾಗುತ್ತೆ, ಔಟ್ಸೋರ್ಸು ಜಾಸ್ತಿ ಇರುತ್ತೆ, ಅರೈವಲ್ಸು ಜಾಸ್ತಿ ಬಂದಾಗ ಮಾರ್ಕೆಟ್ಗೆ ಮಾರ್ಕೆಟು ತುಂಬ ಸ್ಲೋ ಆಗಿಬಿಡುತ್ತೆ. ಆಗ ಸ್ಲೋ ಆದಾಗ ಏನಾಗುತ್ತೆ, 3 ರೂಪಾಯಿಗೆ MC ಬಂದರೆ ನಾವು ಸಾಗಣೆ ವೆಚ್ಚ ಪ್ರತಿಯೊಂದು ಎಲ್ಲ ಮಾಡಿದಾಗ ನಮ್ಗೆ ಲೆಕ್ಕ ಹಾಕೊಂಡ್ರೆ ಬರೀ 30-40 ಪೈಸ ಸಿಕ್ಕಿರುತ್ತೆ. 10 ಟನ್ ಬೆಳೆದ್ರೆ ನಮಗೆ 4-5 ಸಾವಿರ ಖರ್ಚು ನೋಡಿದ್ರೆ 60,000 ಆಗಿರುತ್ತೆ. ಹಾಗಾಗಿ ಅದರಲ್ಲಿ ತುಂಬಾ ಲಾಸೇ ಹೊರತಾಗಿ ತರಕಾರಿಲಿ. ಅಂದರೆ ಹೈಬ್ರಿಡ್ ವೆರೈಟಿ ಏನಾಗುತ್ತೆ ಅಂದರೆ ನಾವು ಸಾಹಸ ಪಟ್ಟು ಬೆಳೆದಿರ್ತೀವಿ, ಈ ವರ್ಷ ಅದನ್ನು ಭೂಮಿನೆಲ್ಲ ಸಾಕಾಗಷ್ಟು ಗೊಬ್ಬರ ತಿಂದಿರುತ್ತೆ, ನೆಕ್ಸ್ಟ್ ವರ್ಷ ಭೂಮಿನೂ ಕೂಡ ಬರಡಾಗ್ಬಿಡುತ್ತೆ. ಹಾಗಾಗಿ ನಾವು ದೇಶೀಯವಾಗಿ ಬೆಳೆದ್ರೆ ಅದು ತುಂಬ ಅನುಕೂಲ ಅನಿಸುತ್ತೆ ನಮಗೆ. ಅಂದರೆ ಇಲ್ಲಿ 2 ವಿಚಾರಗಳು, ಒಂದು ಬೆಳೆ ಉತ್ಪಾದನೆಯಲ್ಲಿ ನೀವೊಂದು ದಾಖಲೆ ಮಾಡಿದ್ರಿ, ಹೆಚ್ಚಿನ ಉತ್ಪಾದನೆ ಮಾಡಿದ್ರಿ. ಹೌದು. ಆದ್ರೆ ಮಾರುಕಟ್ಟೆ ಕುಸಿದಿತ್ತು, ಹಾಗಾಗಿ ಅಲ್ಲಿ ಆರ್ಥಿಕವಾಗಿ ನಷ್ಟ ಆಯ್ತು. ಹೌದು ಹೌದು. ಎರಡನೇದು ಆ ವರ್ಷ ಖರ್ಚು ಮಾಡಿದ್ದಂತಹ ಈ ರಾಸಾಯನಿಕ ಗೊಬ್ಬರಗಳ ಖರ್ಚು ಮತ್ತೆ ಔಷಧೋಪಚಾರಗಳ ಖರ್ಚು, ಇದನ್ನ ಮುಂದಿನ ವರ್ಷ ಮಾಡಕ್ ಆಗದೆ ಇರುವಂತ ಒಂದು ಸನ್ನಿವೇಶ ಅಲ್ಲಿ ಬಂತು ಅಲ್ವಾ. ಹೌದು ಹೌದು. ಈ ಎರಡು ಬಹುಶಃ ನಿಮಗೆ ತರಕಾರಿ ಬೆಳೆ ಸಾಕು ಅನ್ಸೋದಕ್ಕೆ ಶುರುವಾಯ್ತು. ಇಲ್ಲಿ ನಾಗೇಶ್ ನಾನು ಒಂದು ವಿಚಾರ ಕೇಳಬೇಕು ಅನ್ಸುತ್ತೆ. 20 ಎಕರೆ ಪ್ರದೇಶ ಅದನ್ನ ನಿರ್ವಹಣೆ ಮಾಡ್ತಿರೋದು ನೀವೊಬ್ಬರೇ. ಹೌದು. ಆ 20 ಎಕರೆ ಪ್ರದೇಶದಲ್ಲಿ ಬೆಳೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಬರಬೇಕು ಅಂದಾಗ ಗೊಬ್ಬರ ಹೌದು ಮತ್ತೆ ರಾಸಾಯನಿಕಗಳು ಇವೆಲ್ಲ ಒದಗಿಸಬೇಕಾಗತ್ತೆ. ಹೌದು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆಯವರು ಏನು ಭೂಮಿ ಕೊಟ್ಟಿದ್ದಾರೆ ಅದನ್ನ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಮುಂದಿನ ಜನಾಂಗಕ್ಕೂ ಇಡೋ ಅಂತ ಮಹತ್ತರವಾದ ಜವಾಬ್ದಾರಿ ಒಬ್ಬ ವಿದ್ಯಾವಂತ ತರುಣನಿಗೆ ನಿರ್ಧಾರ ಇದ್ದೇ ಇರುತ್ತೆ. ಈ ಎರಡೂ ಜವಾಬ್ದಾರಿಗಳನ್ನ ಹೆಂಗ್ ನಿರ್ವಹಿಸ್ತಾ ಇದ್ದೀರಿ? ಒಂದು ಬೆಳೆ ಉತ್ಪಾದನೆ ಆಯ್ತು, ಮಾರುಕಟ್ಟೆಯದ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಹೇಳಿ. ಈ ಒಂದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಬೇಕಾದ್ರೆ ಬೆಳೆ ವೈವಿಧ್ಯತೆಯನ್ನ ಇಟ್ಕೊಂಡು ನಷ್ಟವೂ ಆಗದೆ ಇರೋ ಹಾಗೆ ಯಾವ ರೀತಿಯ ಪ್ರಯತ್ನಗಳಾಗಬೇಕು? ನಿಮ್ಮ ಪ್ರಯತ್ನಗಳು ಯಾವ ರೀತಿ ನಡೆದಿವೆ? 2021 ತನಕ ನಾವು ಭೂಮಿನ ನಾವು ಏನು ಅಂತಾನೆ ಯೋಚನೆ ಮಾಡಿರಲಿಲ್ಲ. 2021 ಏನಾಯ್ತು ಅಂದರೆ ನಮ್ಮ ಭೂಮಿಗೆ ಏನೋ ಒಂದು ಬೀಜ ಹಾಕಿದಾಗ ಯಾಕೆ ಅದು ಸೀಡ್ಲಿಂಗಲ್ಲಿ ಕೌಂಟ್ಸ್ ಕಡಿಮೆ ಆಯಿತು ಅನ್ನೋದನ್ನ ವಿಚಾರ ನಾವು ಮನ್ಸಿಗೆ ತಗೊಂಡು ಬಂದ್ವಿ. ಮನ್ಸಿಗೆ ತಗೊಂಡು ಬಂದಾಗ ನಾನು ಅದನ್ನು ಸಾಯಿಲ್ ಟೆಸ್ಟ್ಗೆ ಮಾಡಿಸ್ದಾಗ ಅಂದರೆ ಮಣ್ಣು ಪರೀಕ್ಷೆ ಮಾಡಿಸ್ದಾಗ pH ವ್ಯಾಲ್ಯೂ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ಸು ತುಂಬ ಕಡಿಮೆ ಇತ್ತು. 0.3% ಇರಲಿಲ್ಲ. 0.3% ಇಲ್ಲದಿದ್ದಾಗ ಸೀಡ್ಲಿಂಗ್ ಕೌಂಟ್ಸ್ ಯಾಕೆ ಕಡಿಮೆ ಆಯಿತು ಅನ್ನೋದು ಒಂದು ಚರ್ಚೆ ಮಾಡಿದಾಗ ಕಾರ್ಬನ್ಸ್ ಯಾವಾಗ ಆರ್ಗ್ಯಾನಿಕ್ ಕಾರ್ಬನ್ಸ್ ಕಡಿಮೆ ಇದೆ ಹಾಗಾಗಿ ಅದರಲ್ಲಿ ಬಂದಿಲ್ಲ ಅನ್ನೋದು ಒಂದು ಮಂದಟ್ಟಾಯಿತು ನಮಗೆ. ನಾವು ಇದೇ ರೀತಿ ಮಾಡ್ಕೊಂಡು ಹೋದರೆ ನಮ್ಮ ಭೂಮಿಲಿ ಏನೂ ಬೆಳೆಯೋಕ್ಕಾಗಲ್ಲ. ನೆಕ್ಸ್ಟು ಅದೇನಿದ್ರು ಸೈಟ್ ಮಾಡಿಬಿಟ್ಟು ಮಾರೋರಿಗೆ ಕೊಡಬೇಕಾಗತ್ತೆ. ಇದನ್ನು ಉಳಿಸ್ಕೊಳ್ಳೋಣ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ಹಳೆಯದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆ ಕ್ರೆಡಿಟ್ ತೀರ್ಸೋಕ್ಕಾಗಲ್ಲ, ಇನ್ನೂ ತರಕಾರಿ ಬೆಳೆದು ನಾವು ಆ ಕ್ರೆಡಿಟ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಒಂದು ಪ್ರಾಜೆಕ್ಟ್ ಹಾಕೊಂಡ್ವಿ. ಕಾಸ್ಟ್ ಆಫ್ ಕಲ್ಟಿವೇಷನ್ ಏನು ಬರ್ತಾಯಿತ್ತು ಅಂದರೆ ಒಂದು ವರ್ಷಕ್ಕೆ 16-17 ಲಕ್ಷ ಖರ್ಚು ಬರ್ತಾಯಿತ್ತು ನಮಗೆ. ಆ ಖರ್ಚು ಉಳಿಸ್ಕೊಂಡ್ರೆ ನಮ್ಮ ಭೂಮಿನ ಡೆವಲಪ್ ಮಾಡ್ಬೋದು ಅನ್ನೋದೊಂದು ಮಂದಟ್ಟಾಯಿತು ನಮಗೆ. ಆ 17 ಲಕ್ಷ ಕ್ರೆಡಿಟ್ಟು ವರ್ಷಕ್ಕೆ ಏನಾಗ್ತಾಯಿತ್ತು, ಆ 17 ಲಕ್ಷ ಕ್ರೆಡಿಟ್ ಆಗಿರೋದು ನಾವು ತೀರ್ಸೋಕ್ಕಾಗ್ತಾ ಇರಲಿಲ್ಲ, ತರಕಾರಿಲಿ ಯಾವುದೇ ಕಾರಣಕ್ಕೂ ತೀರ್ಸೋಕ್ಕಾಗ್ತಾ ಇರಲಿಲ್ಲ. ಮತ್ತೇನಾಯ್ತಿತ್ತು ಅಂದರೆ ಮೆಂಟಲ್ ಸ್ಟ್ರೆಸ್ ಆಗ್ತಾಯಿತ್ತು ನಮಗೆ. ಬೆಳಿಗ್ಗೆ 6-6:30 ತನಕ ಲೇಬರ್ಸ್ ಜೊತೇಲಿ, ನಮ್ಮ ಡ್ರೈವರ್ಸ್ ಜೊತೇಲಿ, ಪ್ಲಸ್ ಮಾರ್ಕೆಟ್ ಅನಲೈಸ್ ಮಾಡ್ತಿದ್ವಿ ಪ್ರತಿಯೊಂದು ಕೂಡ. ಆಮೇಲೆ ಏನಾಗ್ತಾಯಿತ್ತು ಅಂದರೆ ಮಾರ್ಕೆಟ್ ಧಾರಣೆ ಕುಸಿತ ಇತ್ತು. ಆ ಧಾರಣೆ ಕುಸಿದಾಗ ನಾವು ಇದನ್ನೆಲ್ಲ ಇಂಬ್ಯಾಲೆನ್ಸ್ ಆಗ್ತಾಯಿತ್ತು. ಹಾಗಾಗಿ ಆ ಮಣ್ಣಿಗೆ ನಾವು ಏನು ಸೇವ್ ಮಾಡ್ಕೋಬೇಕು ಅನ್ನೋದು ವಿಚಾರಕ್ಕೆ ಬಂದಾಗ ನಾವು ಸಾವಯವ ಕೃಷಿಗೆ ಹೋಗೋಣ ಅನ್ನೋ ವಿಚಾರಕ್ಕೆ ಬಂದ್ವಿ. ಅದು ಸ್ವಲ್ಪ ಒಂದು 2 ತಿಂಗಳು ಎಲ್ಲ ಕಡೆನ ಅನಲೈಸ್ ಮಾಡಿದ್ವಿ. ನಾವು ಅವಾಗ ಹಳೆ ಪದ್ಧತಿಗೆ ಯಾಕೆ ಹೋಗಬಾರ್ದು, ನಮ್ಮ ತಾತಿರೆಲ್ಲ ಇಷ್ಟು ಜಮೀನು ಮಡಗಿದ್ದು, ನಾವಿಷ್ಟು ಟ್ರ್ಯಾಕ್ಟ್ರ್ ಟಿಲ್ಲರ್ ಎಲ್ಲ ಮಡಿಕೊಂಡಿದ್ವಿ. ಹಾಗಾಗಿ 21 ದಿವಸ ನಾವು ಒಂದು ಕುಂಟೆ ಜಮೀನು ತೊಗೊಳೋಕ್ಕಾಗಿಲ್ಲ. ಅವತ್ತು ಬರೀ ವ್ಯವಸಾಯ ಮಾಡ್ಕೊಂಡವರು ಎಕರೆಗಟ್ಟಲೆ ಜಮೀನು ತೊಗೊಂಡವ್ರೆ, ನಾವು ಯಾಕೆ ಈ ರೀತಿ ಬಂದ್ಬಿಡಬಾರ್ದು ಅಂಥೇಳಿ ಒಂದು ವ್ಯವಸ್ಥಿತವಾಗಿ ಸಾವಯವ ಕೃಷಿಗೆ ಬಂದ್ವಿ. ಸ್ವಲ್ಪ ಈಗ ಕಂಫರ್ಟಬಲ್ ಅನಿಸುತ್ತೆ ನಮಗೀಗ, ಹಾಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ನಮ್ಮ ಇಚ್ಛೆ. ಈಗ ಪನ್ನೀರ್ ಎಲೆ ನೀವೇನು ಬೆಳೀತಾ ಇದ್ದೀರಿ, ಮಾರಾಟ ಮಾಡಿ ಆರ್ಥಿಕವಾಗಿ ಲಾಭದಾಯಕ, ನನಗೆ ಜೀವನ ಖುಷಿಯಾಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ, ನಿಮ್ಮ ಜೀವನದಲ್ಲೂ ಒಂದು ಪನ್ನೀರಿನ ಒಂದು ಸಿಂಚನ ಆಯಿತು? ಖಂಡಿತ. ಇದು ಆಗ ಬಂದಿದ್ದು ಯಾವಾಗ, ಹೇಗೆ? ನಾನು ಒಂದು ತಮಿಳ್ನಾಡು ಹೋಗಿದ್ದೆ. ತಮಿಳ್ನಾಡು ಹೋಗಿದ್ದಾಗ ಸ್ವಲ್ಪ ಫ್ರಾಗ್ರೆನ್ಸ್ ಬಂತು. ಫ್ರಾಗ್ರೆನ್ಸ್ ಬಂದಾಗ ಈ ತೋಟ ಒಳಗಡೆ ಪರ್ಮಿಷನ್ ತೊಗೊಂಡೋದೆ. ಆಗ ಇದು ಎಲ್ಲಿ ಸಿಗುತ್ತೆ ಏನು, ಎಲ್ಲಿ ಎಲ್ಲಿ ಮಾರ್ಕೆಟ್ ಆಗ್ತಾ ಇದೆ ಅಂತ ಹೇಳಿ ಬಂದಾಗ ಹೊಸೂರ್ ಮಾರ್ಕೆಟ್ ಅಂತ ಹೇಳಿದ್ರು. ಮತ್ತೆ ನೈಟ್ ಹೊಸೂರ್ಗೆ ಹೋದ್ವಿ, ಒಂದು ದಿವಸ ಸ್ಟೇ ಆದ್ವಿ ಅಲ್ಲಿ, ನೋಡಿದ್ವಿ. ಅವತ್ತೊಂದು ದಿವಸ 60 ರೂಪಾಯಿ ಮಾರ್ಕೆಟ್ ಇತ್ತು. ಆ ಮಾರ್ಕೆಟ್ ನೋಡಿಕೊಂಡು ಮತ್ತೆ ನರ್ಸರಿಗೆ ಬಂದ್ವಿ. ನರ್ಸರಿಲಿ ಪೈರು ಕೊಡ್ತೀಯಪ್ಪ ಅಂತ ಕೇಳಿದ್ವಿ. ಪೈರು ರೆಡಿಲಿದೆ ತೊಗೊಂಡೋಗಿ ಅಂತ ಹೇಳಿದ್ರು. ನಮ್ಮ ಹತ್ರ ರೆಡಿಲಿತ್ತು ಆಲ್ರೆಡಿ, ಮಣ್ಣು ಭೂಮಿ ರೆಡಿಲಿತ್ತು. ಅದನ್ನು ತೊಗೊಂಡ್ಬಂದು ಒಂದು 8,000 ನಾಟಿ ಮಾಡಿದ್ವಿ. ಫಸ್ಟು ಓದು ಫೆಬ್ರವರಿ 8 ನಾಟಿ ಮಾಡಿದ್ದು 2021. ಅದೇನಾಯಿತು, ನಮಗೆ ದಸರಾ ಟೈಮಿಗೆ ಬಂತದು. ದಸರಾ ಟೈಮಿಗೆ ಬಂದಾಗ ಕೆ ಜಿ ಎಲ್ಲ ಒಂದು 100-120 ರೂಪಾಯಿ ಹೋಗ್ತಾಯಿತ್ತು. ಅಪ್ ಟು ಡಿಸೆಂಬರ್ ಗಂಟ ಅದನ್ನು ಕಟಾವು ಮಾಡಿದ್ವಿ. ಪ್ರತಿದಿನ ಒಂದು 60-70 ಕೆಜಿ ಕಟಾವು ಮಾಡ್ತಾಯಿದ್ವಿ. ಮತ್ತೆ ಡಿಸೆಂಬರ್ ಆದಮೇಲೆ 1-2 ತಿಂಗಳು ಗ್ಯಾಪ್ ಕೊಟ್ವಿ ಅದನ್ನು ಮತ್ತೆ ಗಿಡ ತರಲಿಕ್ಕೆ, ಸೊಪ್ಪು ಬರಲಿಕ್ಕೆ. ಮತ್ತೆ ಈಗ ಫೆಬ್ರವರಿಯಿಂದ ಮಾಡ್ತಾಯಿದ್ವಿ. ಮತ್ತೆ ಈಗ ಒಂದು 3 ಎಕರೆ ಹಾಕ್ತಾಯಿದ್ವಿ. 1.5 ಎಕರೆ ನಾಟಿ ಮಾಡಿಬಿಟ್ಟಿದ್ವಿ. ಮತ್ತೆ ಈಗ ಇನ್ನೂ 1.5 ಎಕರೆ ನಾಟಿ ಮಾಡಬೇಕು. ನೆಕ್ಸ್ಟ್ ಮಂತ್ ಪೈರು ಬರ್ತಾಯಿದೆ. ಅಂದರೆ ಆ ಬೆಳೆಗೆ ಇಲ್ಲಿ ಅವಕಾಶಗಳಿದೆ ಅಂತ ಗೊತ್ತಾಯ್ತು ನಿಮಗೆ? ಖಂಡಿತ. ಏಕೆ ಅಂತಂದರೆ ನಾವು ಎಲ್ಲಿಂದನೋ ಹೋಗಿ ಮಾರ್ಕೆಟ್ನ ಸೃಷ್ಟಿ ಮಾಡೋ ಬದಲು ನಮ್ಮದೇ ಆದ ಪರಿಸರದಲ್ಲಿ ಮಾರ್ಕೆಟ್ನ ಸೃಷ್ಟಿ ಮಾಡಬೇಕು. ನಾನು ಯಾವಾಗಲೂ ಅಷ್ಟೇ ನಮ್ಮ ಪ್ರಕೃತಿನೇ ಸೃಷ್ಟಿ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇರೋದು. ಇನ್ನೊಬ್ರು ಪ್ರಕೃತಿಗೆ ಓಕೆ ನಾನು ಇಷ್ಟಪಡಲ್ಲ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಎಲ್ಲ ಒಂದು ಅನಲೈಸ್ ಮಾಡಿದ್ವಿ ಸ್ಟಡಿ ಮಾಡಿದ್ವಿ ಅಂತ, ಅಂದ್ರೆ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಹೋಗ್ತಾ ಇದ್ರಿ ನೀವು. ಹೌದು, ಕಾಸ್ಟ್ ಆಫ್ ಕಲ್ಟಿವೇಶನ್ ಇಷ್ಟಾಗುತ್ತೆ, ಹೌದು ಮಾರ್ಕೆಟಿಂಗ್ ಹಿಂಗಿರುತ್ತೆ ಅಂತ. ಹೌದು, ಪನ್ನೀರ್ ಎಲ್ಲ ಆಯ್ತು, ಆಮೇಲೆ ಸುಗಂಧ ರಾಜ ಆ ಕಡೆ ಗಮನ ಹೋಯ್ತು, ಅದಕ್ಕೇನು ಪ್ರೇರಣೆ? ಪ್ರೇರಣೆ ಅಂತಂದ್ರೆ ಒಂದು ಕನಿಷ್ಠ ಧಾರಣೆ ಒಂದು 30 ರೂಪಾಯಿಗೆ ಬಂದರೂ ಕೂಡ, 30 ರೂಪಾಯಿಗೆ ಬಂದರೂ ಕೂಡ ಒಂದು ವಾರ್ಷಿಕವಾಗಿ ಒಂದು 10 ಟನ್ ಬೆಳೆಯಷ್ಟು ಕೆಪಾಸಿಟಿ ಇರುತ್ತೆ. ಅದು 10 ಟನ್ ಬೆಳೆದ್ರೂ ನಮಗೆ ಖರ್ಚೆಲ್ಲ ಕಳೆದು 1 ಲಕ್ಷ ರೂಪಾಯಿನ ಮಿಕ್ಕಿದ್ರು ನಮಗೆ ವ್ಯವಸಾಯಕ್ಕೇನು ಮೋಸ ಆಗಲ್ಲ. ಮತ್ತು ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ನಮಗೆ ಒಂದು ನಾಟಿ ಹಸು ಕನಿಷ್ಠ ಅಂದರೆ ಒಂದು 50 ಎಕರೆ ಮೇಂಟೈನ್ ಮಾಡ್ಬೋದು. ಡ್ರಿಪ್ ಇದ್ದರೆ ಒಂದು 50 ಎಕರೆ ಮೇಂಟೈನ್ ಮಾಡ್ಬೋದು. ಅದ್ರ ಗಂದ್ಲ ತೊಪ್ಪೆ ಮತ್ತು ನಾವೇನು ಮಾಡ್ತೀವಿ ಅಂದರೆ ನಮ್ಮ ಲ್ಯಾಬಿಂದ ವಿಸಿ ಫಾರಮಿಂದ ಸ್ವಲ್ಪ ನಮಗೆ ಈ ಸೂಕ್ಷ್ಮಾಣುಜೀವಿಗಳನ್ನ ಬಯೋಕಲ್ಚರ್ಗಳನ್ನ ಕೊಡ್ತಾರೆ. ಅದನ್ನು ಎನ್ರಿಚ್ ಮಾಡ್ಕೊಂಡು ಸ್ಲರಿ ಮಾಡ್ಕೊಂಡು ಅದನ್ನು ಬಿಟ್ಟು ಭೂಮಿ ಫಲವತ್ತತೆನ ಮೈಕ್ರೋಬ್ಸ್ಗಳನ್ನ ಡೆವಲಪ್ ಮಾಡ್ಕೊಂಡು ಅದರಲ್ಲಿ ಬೆಳೆ ತೊಗೊಂಡು ನಾವು ನಮ್ಮನ್ನು ನೋಡಿ ಇನ್ನೊಂದು 4 ಜನ ಬೆಳಿಬೇಕು, ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಒಬ್ಬ ರೈತ. ನಮ್ಮಿಂದ ಒಬ್ರಿಗೆ ಪ್ರೇರಣೆ ಆಗಬೇಕು, ಇನ್ಸ್ಪೈರ್ ಆಗಬೇಕು, ಇವ್ರು ಹಿಂಗೆ ಮಾಡವ್ರೆ ನಾವು ಹಿಂಗೆ ಮಾಡೋಣ. ಈಗ ಏನಾಗಿದೆ ಅಂತಂದರೆ ಇಂಜಿನಿಯರಿಂಗ್ನ ಎಲ್ಲ ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಇಂಜಿನಿಯರಿಂಗ್ನ, ಬಟ್ ವ್ಯವಸಾಯನ ಯಾರೂ ಮಾಡೋಕ್ಕಾಗಲ್ಲ, ಅಷ್ಟು ಸುಲಭ ಅಲ್ಲ. ಈಗ ಒಬ್ಬ ಮನುಷ್ಯನ ಕಾಯಿಲೆ ಬಂದರೆ ಡಯಾಗ್ನೈಸ್ ಮಾಡಿಬಿಡ್ಬೋದು, ಬಟ್ ಭೂಮಿನ ಡಯಾಗ್ನೈಸ್ ಮಾಡೋಕ್ಕಾಗಲ್ಲ. ಡಯಾಗ್ನೈಸ್ ಮಾಡಬೇಕು ಅಂದರೆ ಎರೆಹುಳ ಬೇಕಲೇಬೇಕು ನಮಗೆ ಡಯಾಗ್ನೈಸ್ ಮಾಡ್ಬೇಕಾದ್ರೆ. ಆ ಎರೆಹುಳ ಉತ್ಪತ್ತಿ ಮಾಡಬೇಕು ಅಂದರೆ ನಾವು ಸಾವಯವ ಕೃಷಿಗೆ ಬರಬೇಕು. ಈಗ ಎರೆಹುಳ ಹೇಗಿದೆ ನಿಮ್ಮ ಭೂಮಿಯಲ್ಲಿ? ಚೆನ್ನಾಗಿದೆ, ಚೆನ್ನಾಗಿದೆ, ನಮ್ಮದು ಚೆನ್ನಾಗಿದೆ. ಆಲ್ರೆಡಿ ನಾವು ಎಲ್ಲ ಶೀಟ್ ಒಳಗಡೆ ನಾವು ಪನ್ನೀರ್ ಸೊಪ್ಪು ನೆಟ್ಟಿರೋದು, ಬಟ್ ಇನ್ನೂ ನಾನು ಅಷ್ಟೊಂದು ನೋಡೋಕೆ ಹೋಗಿಲ್ಲ. ಓಪನ್ ಸೋರ್ಸಲ್ಲಿ ಕುಂಬಳ ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ. ಈಗ ಮೈಕ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಪಿ ಎಚ್ ವ್ಯಾಲ್ಯೂ ಎಲ್ಲ ಒಂದು 5% ಬಂದಿದೆ. ಆರ್ಗ್ಯಾನಿಕ್ ಕಾರ್ಬನ್ಸ್ ಎಲ್ಲ ಒಂದು 3% ಬಂದಿದೆ. 0.5 ಇದ್ದಿದ್ದೆಲ್ಲ ಈಗ 3% ಬಂದಿದೆ 6 ತಿಂಗಳಿಗೆ. ನೆಕ್ಸ್ಟ್ ಈಗ ಅದಕ್ಕೆ ಪನ್ನೀರ್ ಎಲೆ ಸೊಪ್ಪು ಹಾಕ್ತಾ ಇದೀವಿ. ಈಗ ಪನ್ನೀರ್ ಎಲೆ ಸೊಪ್ಪಿನ ಒಂದು ಆರ್ಥಿಕತೆ ಬಗ್ಗೆ ಹೇಳಿ, ಅದು ಹೆಂಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಹೆಂಗೆ ಇಲ್ಲ ಮಾರ್ಕೆಟಿಂಗ್ ಹೆಂಗೆ? ನಾನು ತಗೊಂಡ್ ಬಂದಾಗ ಅದು ಪೈರ್ ತಗೊಂಡ್ ಬಂದಾಗ 5-6 ರೂಪಾಯಿ ಇತ್ತು. ಈಗ ಪೈರ್ನ ಒಂದ್ ಬೆಳೆನ ಅಥವಾ ವಾರ್ಷಿಕ ಬೆಳೆ? ಅದು ಇಲ್ಲ, ಅದು ವಾರ್ಷಿಕ ಬೆಳೆನೆ. ಇನ್ನೊಂದು ಪೈರ್ ಹಾಕ್ಲೇಬೇಕಾ? ಇಲ್ಲ ಇಲ್ಲ ಇಲ್ಲ, ಒಂದು ಸಲ ನಾವು ಗಿಡ ನೆಟ್ರೆ ಎಷ್ಟು ವರ್ಷ? ಕನಿಷ್ಠ ಅಂದ್ರೆ ಸಾವಯವ ಕೃಷಿಲಿ ಒಂದು 3 ವರ್ಷ ಇರುತ್ತೆ. ಕೆಮಿಕಲ್ ಮಾಡ್ತೀನಿ, 1 ವರ್ಷಕ್ಕೆ ಹೊರಟೋಗ್ಬಿಡುತ್ತೆ. ಯಾಕೆ ಹೊರಟೋಗ್ಬಿಡುತ್ತೆ ಅಂದ್ರೆ ಜುಲೈ ಟು ಆಗಸ್ಟ್ ಇಂದ ಸ್ಟಿಲ್ ಡಿಸೆಂಬರ್ ತನಕನು ಮಳೆಗಳು ಸ್ವಲ್ಪ ಜಾಸ್ತಿ ಇರ್ತವೆ. ಆ ಮಳೆಗೆ ಏನಾಗುತ್ತೆ ಅಂದ್ರೆ ಆ ಕ್ಲೈಮೇಟ್ಗೆ ಫಂಗಸ್ ಬಂದ್ಬಿಡುತ್ತೆ. ಆ ಫಂಗಸ್ ಯಾವಾಗ ಕ್ರಿಯೇಟ್ ಆಗುತ್ತೆ, ಕಂಪ್ಲೀಟ್ ಬೇರ್ ಸಮೇತನ ಹೊರಟೋಗ್ಬಿಡುತ್ತೆ. ಅದು ಕೊಳೆ ರೋಗ ಬಂದ್ಬಿಡುತ್ತೆ, ಶಿಲೀಂಧ್ರಗಳ ರೋಗ, ತುಂಬಾ ರೋಗ ಬಂದ್ಬಿಡುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಸಾವಯವ ಕೃಷಿಗೆ ಒತ್ತು ಕೊಟ್ಟಾಗ ದಿನಕ್ಕೆ ಒಂದು 200 ಕೆಜಿ ಪ್ರೊಡಕ್ಷನ್ ಇದ್ರೆ 50 ಕೆಜಿನೇ ಬರಲಿ, ಬಟ್ ಅದು ಲೇಟ್ ಮೂಮೆಂಟ್ಸ್ ಇರುತ್ತೆ, ನಮಗೆ ಪ್ರೊಡಕ್ಷನ್ ಹಂಗೆ ಬರ್ತಾ ಇರುತ್ತೆ. ಯಾವಾಗ ಕೊಳೆ ರೋಗ ಬರುತ್ತೆ ಆವಾಗ ಸೊಪ್ಪು ಡಿಮ್ಯಾಂಡ್ ಆಗ್ಬಿಡುತ್ತೆ. ಸೊಪ್ಪು ಯಾವಾಗ ಡಿಮ್ಯಾಂಡ್ ಆಗುತ್ತೆ ರೇಟ್ ಆಗುತ್ತೆ, ಆ ರೇಟನ್ನು ಉಳಿಸ್ಕೊಂಡ್ರೆ ಸಾಕು. ಆ 4 ತಿಂಗಳು ಏನಿರುತ್ತೆ, ಕೊಳೆ ರೋಗ ಬಂದು ಬೇರೆಯವ್ರದ್ದು ಹಾಳಾಗ್ತಾ ಇರ್ತದಲ್ಲ, 4 ತಿಂಗಳು ನಾವು ಉಳಿಸ್ಕೊಂಡ್ರೆ ಸಾಕು, ಅದು ಸೇವಿಂಗ್ಸೇ ನಮಗೆ. ಅದು ಈಗ ಹೇಳಿ, ಅದಕ್ಕೆ ಒಂದು ಗಿಡಕ್ಕೆ ಎಷ್ಟು ಖರ್ಚು ಆಗುತ್ತೆ, ಒಂದು ವರ್ಷದಲ್ಲಿ ಒಂದು ಗಿಡದಿಂದ ಎಷ್ಟು ಉತ್ಪಾದನೆ ಆಗ್ಬೋದು, ಅಥವಾ ಒಂದು 10 ಗಿಡ 100 ಗಿಡ ಅಂತಾನೆ ಇಟ್ಕೊಳ್ಳೋಣ? 1 ಎಕರೆಗೆ 4,600 ಗಿಡ ಹಿಡಿಯುತ್ತೆ. 6 ಅಡಿ ಮತ್ತೆ 1.5 ಅಡಿ, 6 ಅಡಿ ಅಂತರ ಗಿಡದಿಂದ ಗಿಡಕ್ಕೆ 1.5 ಅಡಿ. ಒಂದು ಗಿಡ ಪ್ರೊಡಕ್ಷನ್ ಬರೋ ತನಕ ಒಂದು 4-5 ತಿಂಗಳು ಮಾಡೋ ತನಕ ಅರೌಂಡ್ ಒಂದು 40-45 ರೂಪಾಯಿ ಖರ್ಚು ಬಂದಿರುತ್ತೆ. 45 ರೂಪಾಯಿ ಖರ್ಚು ಬಂದರೆ ಒಂದು ವರ್ಷದಲ್ಲಿ ಸರಾಸರಿ ಒಂದು ಗಿಡ 10-12 ಕೆಜಿ ಸೊಪ್ಪು ಬರುತ್ತೆ. 10-12 ಕೆಜಿ ಬಂದರೆ ಮಿನಿಮೈಸ್ ರೇಟ್ ಅಂತಂದ್ರೆ ಒಂದು 50 ರೂಪಾಯಿ ನಾವು ಒಂದು ಕೆಜಿಗೆ ತೊಗೊಂಡ್ರೆ 600 ರೂಪಾಯಿ ಸಿಕ್ತು. ನಾವು 60 ರೂಪಾಯಿ ಬಂಡವಾಳ ಹಾಕಿದ್ರೆ 600 ರೂಪಾಯಿ ಸಿಕ್ಕುತ್ತೆ. ಬಟ್ ಇದೇನಂತಂದ್ರೆ ನಾವು ದಿನ ಪ್ರತಿದಿನ ದುಡ್ಡು ನೋಡ್ಬೋದು, ಮತ್ತು ಪ್ರತಿದಿನ ಕೆಲಸ ಇರುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಅದೊಂದೇ ಅಲ್ಲದೆ ಬೇರೆ ಬೇರೆದು ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಹೇಗೆ ಹೇಗೆ ನಿರ್ವಹಣೆ ಮಾಡಬೇಕು ಹೇಳಿ. ಈಗ ಸಸಿ ತಂದು ಹಾಕಿದ್ರಿ ತಮಿಳುನಾಡಿನಿಂದ ಯಾವ್ದೋ ಒಂದು ಸೋರ್ಸ್, ಹೌದು, ತಂದ್ರಿ ಹಾಕಿದ್ರಿ, ಭೂಮಿ ಸಿದ್ಧತೆ ಆಗಿತ್ತು, ಆ ನಂತರದಲ್ಲಿ ನಿರ್ವಹಣೆ ಹೇಗೆ? ಆ ನಂತರದಲ್ಲಿ ನಾವು ಹೇಗೆ ಮಾಡಿದ್ವಿ ಅಂತಂದ್ರೆ, ಫಸ್ಟ್ ಒಂದು ಸಸಿ ನೆಟ್ಟು ಒಂದು 2 ದಿವಸಕ್ಕೆ ಮೈಕ್ರೋಬಲ್ ಕಲ್ಚರ್ ಅಂತ ಕೊಟ್ಟು, ಅದು ವಿಸಿ ಫಾರಮ್ ಅಲ್ಲಿ ಸಿಕ್ತು, ಅದು ಕೊಟ್ವಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು ತೊಟ್ಟಿಲಿ 200 ಲೀಟರ್ ಡ್ರಮ್ಗೆ 1 ಲೀಟರ್ ಫಾಸ್ಫೇಟ್ PSB ಅಂತ ಸಿಗುತ್ತೆ. ಅದು ಮತ್ತೆ ದನದ ಗಂದ್ಲ ಮತ್ತೆ ತೊಪ್ಪೆ ಕಡಲೆಕಾಯಿ ನಿಂಡಿ ಹಾಕಿ ಅದು ವಾರಕ್ಕೊಂದ್ಸಲಿ ಅದನ್ನ ಸೋಸ್ಕೊಂಡು, ಅದು 200 ಲೀಟರ್ ವಾರಕ್ಕೆ ಸೋಸ್ಕೊಂಡು ಅಂಥದ್ದನ್ನ ತಿಂಗಳಲ್ಲಿ 4 ಸಲ ಕೊಟ್ಟು ಅದನ್ನ ಡೆವಲಪ್ ಮಾಡ್ಕೊಂಡ್ವಿ. 6 ತಿಂಗಳ ತನಕ ಸೇಮ್ ಏನು ಇದೇ ಪ್ರೊಸೆಸ್ ಇತ್ತು ಅದೇ ಪ್ರೊಸೆಸ್ ಕೊಡ್ತಾ ಇದ್ವಿ. ಅದಾದ್ಮೇಲೆ ಏನ್ ಮಾಡಿದ್ವಿ, ತಿಂಗಳಿಗೊಂದ್ಸಲಿ ಮಾತ್ರ ಇದೊಂದು ಸ್ಲರಿನ ಮೇಂಟೈನ್ ಮಾಡ್ತಾ ಇದ್ವಿ. ಸೊಪ್ಪು ಚೆನ್ನಾಗಿದೆ. ನಾವು ಆದಷ್ಟು ಸಾವಯವ ಕೃಷಿಲೇ ಮಾಡ್ತಾ ಇರೋದು, ನಾವು ಕೆಮಿಕಲ್ ಕೊಟ್ಟಿಲ್ಲ ಅದಕ್ಕೆ. ಕಟಾವು ಸಾಮಾನ್ಯವಾಗಿ ಯಾವ ಅಂತರದಲ್ಲಿ ಮಾಡ್ತೀವಿ? ಪ್ರತಿದಿನ ಮಾಡ್ತೀವಿ ಅದನ್ನ. ಪ್ರತಿ ಗಿಡದಲ್ಲೂ? ಪ್ರತಿ ಗಿಡ ಯಾವ, ಈಗ 45 ದಿವಸಕ್ಕೆ ಒಂದು ಕಟಿಂಗ್ ಬರುತ್ತೆ. ಒಂದು ಗಿಡ ಅಂದರೆ ಒಂದು ತಿಂಗಳಲ್ಲಿ 1/2 kg ಮೇಲ್ ಬರುತ್ತೆ. ಒಂದು ದಿನಕ್ಕೆ ಕನಿಷ್ಠ ಅಂತಂದ್ರೆ ಒಂದು ಎಕರೆಯಲ್ಲಿ ಒಂದು 40-50 kg ಕಟಾವು ಮಾಡ್ಬೋದು ಅದನ್ನ. ಇದಕ್ಕೆ ಯಾವುದು ಕೀಟಗಳು ಏನು ಬಾಧಿಸಲ್ವಾ, ರೋಗಗಳು? ಕೀಟ ಅಂತ ಏನು ಬಾಧಿಸಲ್ಲ. ಇದಕ್ಕೆ ಬಾಧಿಸೋದು ಒಂದು ತುಂಬಾ ಸೈನಿಕ ಹುಳು ಅಂತ ಒಂದು ಬರುತ್ತೆ, ಆ ಫ್ರಾಗ್ರೆನ್ಸ್ನ ತಿನ್ಲಿಕ್ಕೆ ಬರುತ್ತೆ ಸೊಪ್ಪು ತೆಳುವಾಗಿರೋದ್ರಿಂದ. ಅದಕ್ಕೆ ಒಂದು ಬೇವಿನ ಎಣ್ಣೆನೂ ಮಾಮೂಲಿ ಕಾಂಟ್ಯಾಕ್ಟ್ ಕೆಮಿಕಲ್ ಯಾವ್ದಾದ್ರು ಸ್ಪ್ರೇ ಮಾಡ್ಕೊಳ್ತೀವಿ, ಬಟ್ ಭೂಮಿಗೆ ಕೆಮಿಕಲ್ಸ್ ಏನು ಕೊಡಲ್ಲ. ಇನ್ನು ನೀರಾವರಿ ವ್ಯವಸ್ಥೆ ಇದೆ, ಎಲ್ಲ ಡ್ರಿಪ್ ಮಾಡಿಬಿಟ್ಟಿದ್ದೀವಿ. ಆ ಡ್ರಿಪ್ಪಲ್ಲಿ ಪ್ರತಿದಿನ ಒಂದು 2 ಗಂಟೆ ನೀರು ಕೊಡ್ತೀವಿ. ಅದು ನಿರ್ವಹಣೆ ಹೇಗೆ ಅಂತಂದ್ರೆ ಎಲ್ಲ ಮೊಬೈಲ್ ಸ್ಟಾರ್ಟರ್ಗಳು ಹಾಕ್ಸಿದ್ದೀವಿ, ಮನೆ ಎಲ್ಲಿದ್ರೂ ಕೂಡ ಅದರಲ್ಲೇ ಆಪರೇಟ್ ಮಾಡ್ತೀವಿ. ಇನ್ನು ಸುಗಂಧರಾಜ ಹೂವಿನ ಕೃಷಿ ಬಗ್ಗೆ ಮಾತಾಡೋಣ ಹೇಳಿ, ಅದರಲ್ಲಿ ಏನು ಆರ್ಥಿಕತೆ ಹೇಗೆ? ಈಗ ನಾವು ಸೇಲಂಯಿಂದ ತರಿಸಿದ್ದೀವಿ ಅದನ್ನು, 1 ಎಕರೆಗೆ 1 ton 300 kg ಹಿಡಿದಿದೆ ಅದು. ನಾವು ಅದಕ್ಕೆ ಕಳೆ ಬಂದ್ಬಿಡುತ್ತೆ ಅನ್ನೋಕ್ಕೆ ಸಲುವಾಗಿ ಶೀಟಲ್ಲಿ ಹಾಕಿದ್ದೀವಿ. ಆ ಶೀಟ್ ಮಧ್ಯದಲ್ಲಿ ನಾವು ಉದ್ದನ ಬಿತ್ತನೆ ಮಾಡಿದ್ದೀವಿ, ರೈಸೋಬಿಯಂ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಅದನ್ನು ಮಲ್ಚ್ ಮಾಡ್ತೀವಿ ಅಲ್ಲೇನೆ. ಅದಕ್ಕೂ ಕೂಡ ಸಾವಯವ ಕೃಷಿನೇ ಮಾಡ್ತಾ ಇದ್ವಿ. 3-4 ತಿಂಗಳು ಆದಮೇಲೆ ಅದು ಔಟ್ಪುಟ್ ಬರುತ್ತೆ. ಆಯುಧ ಪೂಜೆಗೆ ಸಾಮಾನ್ಯವಾಗಿ ಬರ್ಬೋದು, ಬಂದರೆ ಆಯುಧ ಪೂಜೆ ಕಮೆನ್ಸ್ ಆದರೆ ಇನ್ನೆರಡು ವರ್ಷ. ಸರಾಸರಿ ದಿನಕ್ಕೆ ಒಂದು 20-25 kg ಅಂತ ಇದ್ದೇ ಇರ್ತದೆ. ಮಾರ್ಚ್ ಏಪ್ರಿಲಲ್ಲಿ 1 ಎಕರೆಗೆ 100 kg ಬೆಳಿಬೋದು. ಆ ರೇಟ್, ಆ ಒಂದು ಲೆಕ್ಕಾಚಾರ ನೋಡ್ಕೊಳಕ್ಕೋದ್ರೆ ದಿನಕ್ಕೆ 25 kg ಅಂತೂ ಸರಾಸರಿ 25 kg ಲೆಕ್ಕ ಹಾಕೋಬೋದು ನಾವು. ಈ ಹೂವಿನ ಕೃಷಿ ಅಥವಾ ಈ ರೀತಿ ಔಷಧಿ ಸಸ್ಯಗಳು, ಸುಗಂಧ ದ್ರವ್ಯಗಳಿಗೆ ಬಳಕೆ ಆಗುವಂತಹ ಸಸ್ಯಗಳು, ಪನ್ನೀರ್ ಎಲೆ ಅಂತವು, ಇವುಗಳಿಗೆ ಸಾವಯವ ಕೃಷಿ ಬಹಳ ಸೂಕ್ತವಾದ ಒಂದು ಕೃಷಿ ವಿಧಾನ, ಮಾತ್ರ ಗುಣಮಟ್ಟವನ್ನ ಕಾಪಾಡೋ ದೃಷ್ಟಿಯಿಂದ ಅಲ್ವಾ. ಇನ್ನು ಈಗ 20 ಎಕರೆನಲ್ಲಿ ಈ ಪ್ರದೇಶಗಳಾಯ್ತು, ಇನ್ನು ಉಳಿದಿದ್ದೆಲ್ಲ ಏನ್ ಮಾಡಿದ್ರಿ ನಾಗೇಶ್? ಈಗ ಉಳಿದಿದ್ದೆಲ್ಲ ಹೆಂಗ್ ನಿರ್ವಹಣೆ ಮಾಡ್ತಿದ್ದೀವಿ? ಈಗ 10 ಎಕರೆ ನಮ್ದು ಏನು ಭತ್ತದ ಫಸಲಿದೆ, ಅದು ರೆಗ್ಯುಲರ್ ಆಗಿ ಭತ್ತ ಬೆಳಿತೀವಿ, ಭತ್ತ ತಗೊಂಡ್ಬಂದ್ಬಿಡ್ತೀವಿ. ಬಟ್ ಇನ್ನೊಂದು 10 ಎಕರೆ ಏನು ಕಬಿನಿ ಫ್ಲೋದು ಒಂದು ತಾಕಿದೆ, ಅದರಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಸುತ್ತ ಗಿಡಗಳು ನೆಟ್ಟಿದೀವಿ, ಮಾವಿನ ಗಿಡಗಳು ನೆಟ್ಟಿದೀವಿ. ಸ್ವಲ್ಪ ಪೋರ್ಷನ್ ಅಲ್ಲಿ 1-2 ಎಕರೆ ತೋಟನೇ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಮಾವಿನ ಗಿಡಗಳು ನೆಟ್ಟಿದೀವಿ, ಅದ್ರ ಮಧ್ಯದಲ್ಲಿ ತೆಂಗಿದೆ, ತೆಂಗಿನ ಮಧ್ಯದಲ್ಲಿ ಹಣ್ಣಿನ ಗಿಡಗಳು ಹಾಕಿದೀವಿ, ಸುತ್ತ ಗಂಧದ ಗಿಡಗಳು ಹಾಕಿದೀವಿ, ಮತ್ತೆ ತೇಗ ಇದಾವೆ. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಒಂದು ಕಾನ್ಸೆಪ್ಟ್ ಏನ್ ಹಾಕೊಂಡ್ವಿ ಅಂದ್ರೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತೆ ದೀರ್ಘಾವಧಿ, ಇವು ಮೂರನ್ನು ಒಂದು 30% ಕಾನ್ಸೆಪ್ಟ್ ತಗೊಂಡು ಅದು 2 ಎಕರೆಲ್ಲೂ ಕೂಡ ಮೇಂಟೈನ್ ಮಾಡಿದೀವಿ. ನೆಕ್ಸ್ಟು ನಾವು ಹಸು ಸಾಕಕ್ಕೆ ವ್ಯವಸ್ಥೆ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ. ಇನ್ನು ನಿಮ್ಮ ವಿಚಾರದಲ್ಲಿ ಇನ್ನೊಂದು ಮುಖ್ಯವಾದ ನಾವು ಗಮನಿಸಬೇಕು, ಪ್ರತಿಯೊಂದು ಒಂದು ಇಂಜಿನಿಯರಿಂಗ್ ವಿಧಾನದಲ್ಲೇ ನೀವು ಯೋಚನೆ ಮಾಡ್ತಾ ಹೋದ್ರಿ. ಮಣ್ಣಿನ ಫಲವತ್ತತೆಯ ದೃಷ್ಟಿ ಬಂದಾಗ ನೀವು ಹೇಳಿದ್ದು ಫಲವತ್ತತೆ ಒಂದು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಅಂತ ಗೊತ್ತಾಯ್ತು, ತಕ್ಷಣ ನಾನು ಕೃಷಿ ಪದ್ಧತಿಯಲ್ಲಿ ಬದಲಾವಣೆಗೆ ಪ್ರಯತ್ನ ಪಟ್ಟೆ ಅಂತ ಅಲ್ವಾ? ಹೌದು ಹೌದು. ಈಗ ಮಣ್ಣಿನ ಫಲವತ್ತತೆಗೆ ಇನ್ನೊಂದು ಮಾರಕ ಆಗುವಂತಹ ಕೆಲವು ಅತ್ಯಧಿಕ ರಾಸಾಯನಿಕಗಳ ಉಪಯೋಗ ಅದೆಲ್ಲ ನೀವು ಕಡಿಮೆ ಮಾಡಿದ್ರಿ. ಹೌದು. ಈ ಜೈವಾಣು ಗೊಬ್ಬರಗಳನ್ನ ಉತ್ಪಾದನೆ ಮಾಡಿ ಬಳಕೆ ಮಾಡಕ್ಕೆ ಶುರು ಮಾಡಿದ್ರಿ. ಇದಿಷ್ಟು ವಿಚಾರಗಳಾಯ್ತು. ಇನ್ನು ಬೆಳೆ ವೈವಿಧ್ಯತೆ ಬಗ್ಗೆ ನೀವು ಹೇಳಿದ್ರಿ, ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ, ಈ ಮೂರರ ಮಿಶ್ರಣ ಇದ್ರೆ ಒಳ್ಳೇದು ಅಂತ. ಹೌದು. ಆ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಮಾಡಿಕೊಡಿ, ಹೇಗೆ ಪ್ಲಾನಿಂಗ್ ಮಾಡಿದೀರಿ? ಈಗ ವಯಸ್ಸು ಏನಾಗಿದೆ ಅಂತಂದ್ರೆ ಟೈಮು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ, ಗಡಿಯಾರ ನಿಲ್ಲಲ್ಲ. ಹಾಗಾಗಿ ವಯಸ್ಸು ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಮನುಷ್ಯನ ಶಕ್ತಿ ಕುಂದಿಸ್ದಾಗ ಸೋರಿಸ್ಬೇಕು ಮನುಷ್ಯನಿಗೆ. ಯಾವುದೇ ವ್ಯವಸಾಯಗಾರ ಕುಗ್ಗದೆ ಕೊನೆಯ ಒಂದು 45 ವರ್ಷ ಅವನಿಗೆ ಸಾಲ ಏನಾದ್ರು ಸಿಗಾಕೊಂಡಾಗ ಕುಗ್ಬಿಡ್ತಾನೆ ಯಾವುದೇ ವ್ಯವಸಾಯಗಾರ. ಹಾಗಾಗಿ ನಾವು ಒಂದು ಸ್ವಲ್ಪ ಈಗ ನಾವು ಅಲ್ಪಾವಧಿ ಮಾಡ್ತಾ ಇರ್ತೀವಿ, ದುಡ್ಡು ಬರ್ತಾ ಇರುತ್ತೆ, ನಾವು ಖರ್ಚು ಮಾಡ್ತೀವಿ, ಹೊರಟೋಗ್ಬಿಡ್ತೀವಿ. ಈ ಮಧ್ಯಮಾವಧಿ ಏನು ಮಾಡುತ್ತೆ, 1 ವರ್ಷಕ್ಕೊಂದ್ಸಲ ಯಾವುದೋ ಒಂದು ಫಸಲು ಬರುತ್ತೆ, ದುಡ್ಡು ಬರುತ್ತೆ, ಹೊರಟೋಗ್ಬಿಡುತ್ತೆ. ಬಟ್ 20 ವರ್ಷ ಆದ ನಂತರ ನಾವು ಅರಣ್ಯ ಕೃಷಿಲಿ ಏನು ಮಾಡ್ತೀವಿ, ಮರಗಳಲ್ಲಿ ದುಡ್ಡಾಗೋದು. ಈಗ ಒಂದು ತೇಗದ ಮರ ಬಂದು ಯಾವುದೇ ಒಂದು ತೇಗದ ಗಿಡ ತೊಗೊಂಡ್ರೆ ನಮಗೆ 15ನೇ ವರ್ಷಕ್ಕೆ ಅದ್ರ ಗರ್ತ್ ಕಟ್ಟುತ್ತೆ, 20 ವರ್ಷಕ್ಕೆ ಅದು ರೆಡಿಯಾಗಿರುತ್ತೆ, 25 ವರ್ಷಕ್ಕೆ ಅದಕ್ಕೆ ನಮಗೆ ಏನು ಬೇಕೋ ಕಿಟಕಿ ಚೌಕಟ್ಟು ತಯಾರಿಸೋಂಥದ್ದು ಶಕ್ತಿ ಇರುತ್ತೆ ಅದಕ್ಕೆ. ನಮಗೆ ಇವತ್ತು 10 ರೂಪಾಯಿ ಬಂಡವಾಳ ಹಾಕಿದ್ರೆ ಅವತ್ತು 1,000 ರೂಪಾಯಿ ಸಿಕ್ಕಿರುತ್ತೆ, ಅಂದರೆ ಇಷ್ಟು 100 ಪಟ್ಟು ನಮಗೆ ಸಿಕ್ಕಿರುತ್ತೆ. ನಮಗೆ ಆಗ ಶಕ್ತಿ ಕುಂದಿಸ್ದಾಗ ಕೇವಲ ಒಂದು 50 ಗಿಡ ನಮ್ಮ ಹತ್ರ ಇದ್ದರೆ ಅರೌಂಡ್ ಅಂತಂದರೆ 10-15 ಲಕ್ಷ ರೂಪಾಯಿ ಬಂದರೆ ಅದಂತೂ ಒಂದು ಪ್ರಾವಿಡೆಂಟ್ ಫಂಡ್ ಅಂತ ಲೆಕ್ಕ ಹಾಕೋಬೋದು. ಆ ಒಂದು ದುಡ್ಡಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೋದು. ಈ ಅಲ್ಪಾವಧಿ ಮಧ್ಯಮಾವಧಿ ಏನಾಗುತ್ತೆ ಅಂದರೆ ನಾವು ಬಂದಿರೋಂಥ ದುಡ್ಡನ್ನ ಖರ್ಚು ಮಾಡ್ಕೊಳಕ್ ದಾರಿ ಇರುತ್ತೆ, ಹೊರತಾಗಿ ಅದು ಉಳಿಸ್ಕೊಳಕ್ಕೆ ದಾರಿ ಇರಲ್ಲ, ವ್ಯತ್ಯಾಸಗಳಷ್ಟೇ. ಆ ಥರ ಲೆಕ್ಕಾಚಾರ ಹಾಕಿದ್ರೆ ಹೌದು ಹೌದು. ಇನ್ನು ಕುರಿ ಕೋಳಿ ಹಸು ಇಲ್ಲ, ಸಾಕ್ಲಿಕ್ಕೆ ಏನಾಗಿದೆ ಅಂದರೆ ನಾನು ಮನೇಲಿ ಇರೋನೇ ಒಬ್ಬ, ಹಾಗಾಗಿ ಇದನ್ನು ನೋಡ್ಕೊಳಕ್ಕಾಗಲ್ಲ. ಮಕ್ಕಳುಗಳು ಒಬ್ಬ ಈ ಸಲ ಟಿಲ್ ಎಸ್ ಎಲ್ ಸಿ, ಒಬ್ಬ 5th, ಹಾಗಾಗಿ ಮಕ್ಕಳುಗಳು ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ. ಮಕ್ಕಳುಗಳು ಸ್ವಲ್ಪ ಅಪ್ಗ್ರೇಡ್ ಆದಮೇಲೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋಕೆ ತುಂಬ ಆಸಕ್ತಿ ಇದೆ. ಏನು ಮಾಡಬೇಕು ಎಲ್ಲನೂ ಒಂದು ಆಸಕ್ತಿ ಇದೆ, ಪ್ಲ್ಯಾನ್ ಇದೆ, ಅದಕ್ಕಾಗಂಥ ಸೈಟ್ಗಳಿದ್ದಾವೆ, ಮಾಡ್ಕೊಳ್ತೀವಿ ಇನ್ನೊಂದು 2-3 ವರ್ಷ. ಇನ್ನು ತರಕಾರಿ ಬೆಳೆ ನೀವು ಸಂಪೂರ್ಣವಾಗಿ ಬಿಡಲಿಲ್ಲ, ಅದೇನು ಕುಂಬಳ ಬೆಳೆನ ಬೆಳೀತಾ ಹೋದ್ರಿ? ಕುಂಬಳ ಏನಕ್ಕೆ ಹಾಕಿದ್ವಿ ಅಂತಂದರೆ ಮಣ್ಣಿನ ಫಲವತ್ತತೆ ಎಷ್ಟಿದೆ, ಅದು ಕಳೆ ಬಂದರೆ ಕಳೆ ನಿರ್ವಹಣೆ ಮಾಡೋದು ಹೇಗೆ, ಆ ಕಳೆಯಲ್ಲಿ ನಮಗೆ ಪಿ ಎಚ್ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ. ಕಳೆನೂ ಕೂಡ ಒಂದು ರೀತಿ ತ್ಯಾಜ್ಯನೇ. ಮಣ್ಣಿಗೆ ಯಾವುದೇ ಆಗಲಿ ಮಣ್ಣು ನಮಗಿಂಥದ್ದು ಬೇಕು ಅಂತೇನು ಕೇಳಲ್ಲ. ಮಣ್ಣಲ್ಲಿ ಯಾವುದು ಸತ್ವ ಇರುತ್ತೆ ಅದನ್ನು ತಯಾರು ಮಾಡ್ಕೊಳ್ಳೋಂಥದ್ದೇ ಮಣ್ಣಿನ ಗುಣ ಅಂದರೆ, ಅದಕ್ಕೆ ಅದಕ್ಕೆ ನಾವು ಭೂಮಿ ತಾಯಿಗೆ ಹೋಲಿಸೋದು ನಾವು ಯಾವಾಗಲೂ. ಹಾಗಾಗಿ ಕುಂಬಳದಲ್ಲಿ ಸೆತ್ತೆ ಎಷ್ಟು ಬರುತ್ತೆ ಅಷ್ಟು ಬೆಳೀಲಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಬೆಳೆಯಕ್ಕೆ ಬಿಟ್ವಿ. ನಾವು ಬಿಟ್ಟಿರೋಂಥ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಿದ್ದಾವೆ, ಕುಂಬಳ ಕಾಯಿ ಬಂದಿದ್ದಾವೆ, ಅದ್ರ ಜೊತೇಲಿ ಸತ್ತೆನೂ ಕೂಡ ಬೆಳೆದಿದ್ದಾವೆ. ಈ ಪೈರು ಮತ್ತು ಸತ್ತೆ ಎರಡೂ ಕೂಡ ಮಲ್ಚ್ ಮಾಡಿದ್ರೆ ತ್ಯಾಜ್ಯ ಆಗುತ್ತೆ. ಆ ತ್ಯಾಜ್ಯದಿಂದ ನೆಕ್ಸ್ಟು ನಮಗೆ ಸೋರ್ಸ್ ಏನಾಗುತ್ತೆ, ಏನೇ ಬೆಳೆ ಮಾಡಲಿಕ್ಕೂ ಕೂಡ ನಮಗೆ ಸಹಾಯ ಆಗುತ್ತೆ. ಆ ಕಾರಣದಿಂದ ಕುಂಬಳ ಹಾಕಿದ್ವಿ. ಇನ್ನು ಹಾಗೇನೆ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಶ್ರೀಗಂಧ ಹಾಕಿದ್ರಿ, ಸಾಗ್ವಾನಿ ಹಾಕಿದ್ರಿ, ಸುಬಾಬುಲ್ ಹಾಕಿದ್ರಿ, ಹೌದು, ಜೊತೆಗೆ ತೋಟಗಾರಿಕೆ ಬೆಳೆಗಳು ತೆಂಗು ಸಪೋಟ ಹಲಸು ಮಾವು ಇದಾವೆ. ಇವುಗಳದೆಲ್ಲ ನಿರ್ವಹಣೆ ಹೆಂಗೆ, ಅದಕ್ಕೆ ಆ ವಿಷಯದಲ್ಲಿ ಏನು ನಿಮ್ಮ ಆರ್ಥಿಕತೆ ಏನು ಹೇಳುತ್ತೆ? ನಿರ್ವಹಣೆ ಅಂತಂದರೆ ನಾವು ಕಡಿಮೆ ಕಾಸ್ಟಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಸಾಮಾನ್ಯ ನಾವು ಎಲ್ಲರು ಪ್ರಯಾಣ ಮಾಡಿದಾಗ ಏನಾದ್ರು ಹೊಸದಾಗಿ ಅಲ್ಲಿ ಯಾವ್ದಾದ್ರು ಮರ ನೋಡಿದ್ರೆ ಅದು ಯಾವ ತಳಿ ಎಲ್ಲಿಂದ ಬಂದಿದೆ ಇದನ್ನು ಕಲೆ ಹಾಕ್ಕೊಂಡು ಒಂದು ಡೈರಿನ ಮೇಂಟೈನ್ ಮಾಡ್ತೀವಿ. ಎಲ್ಲರೂ ಹೋದಾಗ ಅಲ್ಲಿ ಏನು ಕಡಿಮೆಗೆ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅಥವಾ ತಮಿಳ್ನಾಡಲ್ಲಿ ಅಥವಾ ಇನ್ನೊಂದು ಕಡೆ ಎಲ್ಲಿ ಸಿಗುತ್ತೆ ಅದನ್ನು ಒಂದು ಕಲೆ ಹಾಕಿರ್ತೀವಿ. ಆ ದಿನಾಂಕಗಳಲ್ಲಿ ಏನಾದ್ರು ಹೋದಾಗ ಅಲ್ಲಿ ಏನಾದ್ರು ಸಿಗುತ್ತೆ ಅಂತ ನೋಡಿರ್ತೀವಿ. ಅದು ತಗೊಂಡು ಬಂದು ನೆಟ್ಟಿರ್ತೀವಿ. ಅದಕ್ಕಾಗಿ ಏನು ಮೂಲತವಾಗಿ ಬಂಡವಾಳ ಹಾಕಿಲ್ಲ ನಾವು, ತುಂಬಾ ಬಂಡವಾಳ ಹಾಕಿಲ್ಲ. ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡಿ ಅದರೊಳಗಡೆ ಪನ್ನೀರ್ ಸೊಪ್ಪು ಹಾಕಿರೋದು ನಾವು. ಆ ತೋಟದೊಳಗಡೆ ತೋಟ ಅದು ಮರ ಬರೋ ತನಕ ಪನ್ನೀರ್ ಸೊಪ್ಪು ಕ್ಲಿಯರ್ ಮಾಡಿಬಿಡೋಣ. ಆಲ್ರೆಡಿ ಮರಗಳೆಲ್ಲ ಸ್ವಲ್ಪ ಬಂದುಬಿಟ್ಟಿದ್ದಾವೆ. ಮರಗಳಿಗೆ ಏನಾಗುತ್ತೆ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಗೆ ಉಳ್ಕೊಳ್ತು. 2 ಎಕರೆಯಲ್ಲಿ ಇರೋಂಥ ಮರ ಫ್ರೀ ಆಫ್ ಕಾಸ್ಟಲ್ಲಿ ಉಳ್ಕೊಳ್ತು ನಮಗೆ. ನೆಕ್ಸ್ಟ್ ಎಲ್ಲ ಮಾವು ಬಿಡುತ್ತೆ, ಇನ್ನೊಂದು ವರ್ಷಕ್ಕೆ ಮಾವು ಬಿಡುತ್ತೆ. ಮಾವು ಮತ್ತು ಇದರಿಂದ ಬಂದ ಆದಾಯ ಎಲ್ಲ ನಮಗೆ ಸೇವಿಂಗ್ಸ್ ಅಂತ ಒಂದು ತಿಳ್ಕೊಂಡಿದ್ವಿ. ಇಬ್ಬರು ಮಕ್ಕಳು ಅವರು ಕೃಷಿಯಲ್ಲಿ ತೊಡಗಿಸ್ಕೊಳ್ಬಹುದು ಅಂತ ನಿಮ್ಗೆ ಅನಿಸುತ್ತಾ ಇವತ್ತಿನ ದಿನದಲ್ಲಿ? ಅದೇ ರಜಾ ಬಂದಾಗ ಮಾತ್ರ ಮನೇಲಿದ್ದಾಗ ಬರ್ತಾರೆ, ಜಮೀನ್ ಹತ್ರ ನಮ್ಗೇನಾದ್ರು ಟೀ ಅಥವಾ ಲೇಬರ್ಸ್ಗೆಲ್ಲ ನೋಡ್ಕೊಂಡು ಬಂದರೆ ನೋಡ್ಕೊಂಡು ಬರ್ತಾರೆ. ಬಟ್ ಮುಂದೆ ಗೊತ್ತಿಲ್ವಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಪ್ರಾಜೆಕ್ಟ್ಗಳೇ ಬೇರೆ, ನಾವು ಏನೇನು ಆಗಬೇಕು ಅಂತ ಮಾಡ್ತಾರೆ ನೋಡೋಣ. ಅವ್ರ ಅವಕಾಶ ಸಿಕ್ಕಿದಾಗ ಏನಾಗುತ್ತೆ ನೋಡೋಣ, ಮೇಲ್ ದೇವ್ರಿಚ್ಛೆ. ಈಗ ಒಂದು 20 ಎಕರೆ ಪ್ರದೇಶ, ಸಣ್ಣ ಹಿಡುವಳಿದಾರರಿಗೆ ನಿರ್ವಹಣೆ ಸುಲಭ. ಹೌದು, ಈ 20 ಎಕರೆ ಇವೆಲ್ಲ ಬಿಸಿ ತುಪ್ಪ ಥರ ಅಲ್ವಾ? ಇದರ ನಿರ್ವಹಣೆ ಹೌದು ಬಹಳ ಮುತುವರ್ತಿಯಿಂದ ಮಾಡಬೇಕಾಗುತ್ತೆ, ಯೋಜನೆಗಳು ಬೇಕಾಗುತ್ತೆ. ಹೇಳಿ, ಎಷ್ಟು ಮಟ್ಟಿಗೆ ನೀವು ಈ 20 ಎಕರೆನ ಫಲವತ್ತಾಗಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನಿಸುತ್ತಾ, ಅಥವಾ ಆ ಪ್ರಯತ್ನಗಳು ಯಾವ ರೀತಿ ಇದೆ? ಒಂದು 30% ಇಟ್ಕೊಂಡಿದ್ದೀನಿ ಅನಿಸುತ್ತೆ. ಇನ್ನು 70% ಏನಾಗಿದೆ, ನಾವು ತರಕಾರಿ ಹಾಕಿ ಹಾಕಿ ಅದು ನಮ್ಮ ಮಣ್ಣಿನ ಫಲವತ್ತತೆನ ಹಾಳು ಮಾಡ್ಕೊಂಬಿಟ್ಟಿದ್ದೀವಿ. ಈ ಭತ್ತದ ಜಮೀನೇನಿಲ್ಲ, ಉಳಿಗೆಲ್ಸ ಮಾಡ್ತೀವಿ ಮತ್ತು ಗೊಬ್ಬರ ಹಾಕ್ತೀವಿ ಬೆಳೀತಾ ಇದೀವಿ. ಅದು ಕೆಮಿಕಲೇ, ಯಾಕಂದರೆ ಅದು ನೀರಾವರಿ ಇರೋದ್ರಿಂದ ಅದು ನಾವು ಸಾವಯವ ಕೃಷಿ ಮಾಡೋಕ್ಕಾಗಲ್ಲ. ಬಟ್ 1 ಎಕರೆಯಲ್ಲಿ ನಮ್ಮ ಮನೆಗೆ ಎಷ್ಟು ಭತ್ತ ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದೀವಿ, ಸಾವಯವ ಕೃಷಿ ಮಾಡ್ಕೊಳ್ತಾ ಇದ್ದೀವಿ. ಒಂದು 10-12 ಕ್ವಿಂಟಾಲ್ ಬರುತ್ತೆ, ಅದನ್ನು ವರ್ಷಕ್ಕೆ ನಮ್ಮ ಮನೇಲಿ ಮಾತ್ರ ಉಪಯೋಗಿಸ್ಕೊಳ್ತೀವಿ ಅಷ್ಟೇ. ಅದನ್ನು ಬಾಕಿದನ್ನು ನಾವು ಈಗ ಏನು ತರಕಾರಿ ಬೆಳೆ ಮಾಡ್ತಾಯಿದ್ವಿ ಅದನ್ನೆಲ್ಲ ಫಲವತ್ತತೆ ಮಾಡೋಕ್ಕೆ ಇಲ್ಲಿಂದ ಈಚೆಗೆ ಇಂಪ್ರೂವ್ ಮಾಡ್ತಾಯಿದ್ವಿ ನಾವು. ಅದನ್ನು ಹೇಗೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ತಿಳ್ಕೊಬೋದಾ? ಅಂದರೆ ಈಗ ಏನಂತಂದರೆ, ಈಗ 1 ತಿಂಗಳಿಗೆ ಒಂದು ಸಲ ನೀರು ಕೊಟ್ಟು ಅದಕ್ಕೆ ತ್ಯಾಜ್ಯಗಳು ಬೆಳೆಸೋ ಮಟ್ಟಿಗೆ, ಅಂದರೆ ಸೆಣಬು, ಚಂಬೆ ಮತ್ತು ಹುರುಳಿ, ಹಸಿರೆಲೆ ಗೊಬ್ಬರ ಮಾಡಿಕೊಂಡು ಅದಕ್ಕೆ ವ್ಯಾಮು, ಮೈಕೋರೋಸಾ, ವ್ಯಾಮು ಇವನ್ನೆಲ್ಲ ಹಾಕಿ ಸ್ವಲ್ಪ ತ್ಯಾಜ್ಯಗಳನ್ನ ಮಾಡಿಕೊಂಡು ಅದ್ರ ಮೇಲೆ ಶೀಟ್ ಹಾಕ್ಕೊಂಡು ಬೆಳೆ ತೆಗಿಯೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಸಾವಯವ ಗೊಬ್ಬರಗಳ ಒಂದು ಪೂರೈಕೆ ನಿಮ್ಮ ಕೃಷಿ ಬೆಳೆಗಳಿಗೆ ಇರುವಂತಹ ಕೃಷಿ ಜಮೀನಿಗೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ಇದಕ್ಕೆ ಏನು ನಿಮ್ಮ ಯೋಜನೆಗಳು? ಪ್ರೋಸೆಸ್ಸು ಸ್ವಲ್ಪ ಲೇಟ್ ಅನ್ನಿಸ್ಬೋದು ಅಷ್ಟೇ. ಈಗ ಏನು ಕೆಮಿಕಲಲ್ಲಿ ನಾವು ಕೊಟ್ಟು ಸಾಲ ಮಾಡಿ ಪುನಃ ಆ ಸಾಲ ತೀರ್ಸಕ್ಕೆ ನಾವು ಇನ್ನೊಂದು ಏನೋ ಬರ್ಡನ್ ಆಗ್ತಾ ಇದ್ವಿ. ಆ ವಿಚಾರ ನೋಡ್ಕೊಳಕ್ಕೆ ಹೋದರೆ 30% ನಮಗೆ ಉಳಿತಾಯ ಆಯ್ತಾಯ್ತು ಅನಿಸುತ್ತೆ. ಯಾಕೆಂದರೆ ಈಗ 1 ಎಕರೆಗೆ ಕನಿಷ್ಠ ಅಂದರೆ 20-25 ಸಾವಿರ ರೂಪಾಯಿನ ಗೊಬ್ಬರದ ನಿರ್ವಹಣೆಗೆ ಬೇಕು. ಆ 25,000 ನಾವು ಅದರಲ್ಲಿ ತಮ್ಮ ತರಕಾರಿಲಿ ಪ್ರೊಡಕ್ಷನ್ ತೆಗೆದು ಉಳಿದಿರೋಂಥದ್ದಕ್ಕೆ ಮಾತ್ರ ನಾವು ಪ್ರಾಫಿಟ್ ಅಂತ ಲೆಕ್ಕ ಹಾಕೋಬೇಕು. ಅದರಲ್ಲಿ ಮಣ್ಣು ಹಾಳಾಗಿರೋದು ಯಾರು ಲೆಕ್ಕ ಹಾಕಲ್ಲ, ಅದನ್ನು ನಾವು ಲೆಕ್ಕಕ್ಕೆ ತೊಗೋಬೇಕಾಗುತ್ತೆ. ಆ 25,000 ನಾವು ಅದಕ್ಕೆ ಫಂಡಿಂಗ್ ಮಾಡೋಕ್ಕಿಂತ 5,000-10,000 ನಾವು ಫಂಡ್ ಮಾಡ್ಕೊಂಡು ಪ್ರೋಸೆಸ್ ಲೇಟ್ ಆಗುತ್ತೆ, ಒಂದು 6 ತಿಂಗಳು ಆಗುತ್ತೆ ಅಷ್ಟೇ. 6 ತಿಂಗಳು ಆದಮೇಲೆ ತ್ಯಾಜ್ಯ ನಿರ್ವಹಣೆ ಎಲ್ಲ ನೀಟಾಗಿ ಆದಮೇಲೆ ಅದು ಬೆಳೆ ಅಂದು ಬಂದೇ ಬರುತ್ತೆ. ಒಂದು ವಿಶ್ವಾಸ ನಿಮಗಿದೆ? ಖಂಡಿತ ಇದೆ, ಈಗ ಆಲ್ರೆಡಿ ಪ್ರಾಕ್ಟೀಸಲ್ಲಿ ಇದ್ದೀನಿ. ಒಂದು ಕುಂಬಳದಲ್ಲೇ ಗೊತ್ತಾಗ್ತಾ ಇದೆ, ಈಗ ಕುಂಬಳದಲ್ಲೇ ಗೊತ್ತಾಗ್ತಾ ಇರೋ ಕಾರಣಕ್ಕೆ ನಮ್ಗೇನಾಗ್ತಾ ಇದೆ ಅಂದರೆ 10 ಟನ್ ಬೆಳೆ ಜಾಗದಲ್ಲಿ 4-5 ಟನ್ ಬೆಳೆದ್ರೆ ಅದು ನನಗೆ ಸೇವಿಂಗ್ಸೇನೆ. ಈಗ 10 ಟನ್ ಬೆಳೆಗೆ ಕನಿಷ್ಠ ಅಂದರೆ ಒಂದು 50,000 ನಾವು ಖರ್ಚು ಮಾಡ್ತಾ ಇದ್ವಿ. ಈಗ 4-5 ಟನ್ ಬೆಳೆಗೆ ಏನು ಖರ್ಚು ಮಾಡಿಲ್ಲ, ಒಂದು 4,000-5,000 ರೂಪಾಯಿ ಖರ್ಚು ಮಾಡಿದ್ದೀವಿ ಅಷ್ಟೇ. ಮೈಕ್ರೋಬ್ಸ್ ಹೋದು, ಒಂದಷ್ಟು ಜೀವಾಣುಗಳು ಸತ್ವಯಿತ ಜೀವಾಣುಗಳು ಬಿಡೋಕ್ಕಷ್ಟು ಖರ್ಚು ಮಾಡಿದ್ದೀವಿ, ನನಗೆ ಲಾಭನೇ ಅದು. ಈಗ 50,000 ಖರ್ಚು ಮಾಡಿ 50,000 ತೊಗೊಳೋಕ್ಕಿಂತ 5,000 ಖರ್ಚು ಮಾಡಿ 25,000 ತೊಗೊಳೋದು ಉತ್ತಮ ಅನಿಸುತ್ತೆ ನನಗೆ. ನಾಗೇಶ್, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿರ್ತಾರೆ, ನಿಮ್ಮ ವಯಸ್ಸಿನವರು, ನಿಮಗೇನು ಚಿಕ್ಕವರು ದೊಡ್ಡವರು ಎಲ್ಲ ಕಾರ್ಯಕ್ರಮ ಕೇಳ್ತಿರೋಂಥವ್ರಿಗೆ ಈ ಹುಡುಗನ ಜೊತೆ ನಾವು 4 ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ. 9686-5118-16 9686-5118-16 9686-5118-16 ಇನ್ನು ನಾಗೇಶ್, ಇನ್ನೂ ಏನೆಲ್ಲ ಕನಸುಗಳಿದೆ? ಇನ್ನೊಂದು 5 ವರ್ಷದಲ್ಲಿ ನಾಗೇಶ್ ಅವರನ್ನ ನಾವು ಯಾವ ರೀತಿ ನೋಡ್ಬೋದು? ಏನೆಲ್ಲ ಕನಸುಗಳು ಇಟ್ಕೊಂಡಿದ್ದೀರಿ ಈ ಕ್ಷೇತ್ರದಲ್ಲಿ? ಇನ್ನು ಏನೆಲ್ಲ ಅಭಿವೃದ್ಧಿಗೆ ಅವಕಾಶಗಳಿದೆ ಅಂತ ನಿಮ್ಗೆ ಅನಿಸುತ್ತೆ? ಖಂಡಿತ, ಪ್ರಕೃತಿ ವಿರುದ್ಧವಾಗಿ ನಾವು ನಡ್ಕೊಂಡ್ಬಿಟ್ಟಿದ್ದೀವಿ ಇಷ್ಟು ವರ್ಷ. ಪ್ರಕೃತಿಗೆ ಋಣ ತೀರಿಸ್ಬೇಕು, ನಾವು ನಮ್ಮ ಮಣ್ಣಿನ ಋಣ ತೀರಿಸ್ಬೇಕು. ನಮ್ಮದೇ ಆದ ಪ್ರಪಂಚ ಮತ್ತು ಪ್ರಕೃತಿನ ಸೃಷ್ಟಿ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಏನೆಲ್ಲ ಬೆಳಿಬೋದು ಮಣ್ಣಲ್ಲಿ, ಏನೆಲ್ಲ ಬೆಳಿಬೋದು, ಅದಕ್ಕೆ ಏನು ಸಹಕಾರ ಕೊಡ್ಬೋದು, ಬೇರೆಯವ್ರಿಗೆ ಏನು ಉತ್ತೇಜನ ಕೊಡ್ಬೋದು, ಅಷ್ಟನ್ನು ಕೂಡ ನಮ್ಮ ಜಮೀನಲ್ಲಿ ಬೆಳೆ ಮಾಡಬೇಕು ಅಂತ ತುಂಬ ಆಸೆ ಐತೆ. ಅದ್ರ ಜೊತೇಲಿ ಪ್ರಾಣಿ ಪಕ್ಷಿಗಳನ್ನೂ ಸಾಕಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಒಳ್ಳೆಯದು, ನಿಮ್ಮ ಎಲ್ಲ ಆಸೆಗಳು ಅಪೇಕ್ಷೆಗಳು ಎಲ್ಲ ಈಡೇರಲಿ, ಒಳ್ಳೆಯ ಬದುಕು ಸಿಗಲಿ. ಜೊತೆಗೆ ನೀವೇನೊಂದು ಆಶಯ ಇಟ್ಕೊಂಡಿದ್ದೀರಿ, ನಿಮ್ಮ ತಂದೆಯಿಂದ ಬಂದಂತಹ ಕೃಷಿ ಭೂಮಿ ಏನಿದೆ ಅಷ್ಟು ಭೂಮಿಯನ್ನು ಫಲವತ್ತತೆಯಿಂದ ಇರೋ ಹಾಗೆ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ಪ್ರಾರಂಭ ಆಗಿದೆ, ಅದು ಒಳ್ಳೆಯ ರೀತಿ ಮುಕ್ತಾಯವನ್ನು ಕಾಣಲಿ ಅಂತ ನಾವು ಆಶಿಸ್ತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೂವು ಹಾಗೂ ಸುಗಂಧಿತ ಸಸ್ಯಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಬಿಳುಗಲಿಯಲ್ಲಿ ಕೃಷಿ ನಡೆಸುತ್ತಿರುವ ಬಿಎನ್ ನಾಗೇಶ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಜಾನುವಾರು ವಿಮಾ ಯೋಜನೆಯ ಸೌಲಭ್ಯಗಳನ್ನು ಕುರಿತು ಮೈಸೂರು ವಿಭಾಗದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ, ಕಂದಾಯ ಇಲಾಖೆ, ಕರ್ನಾಟಕ ಸರ್ಕಾರ, ಇವರು ರೈತರಿಗೆ ಮಳೆಗಾಲದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಿಡಿಲಿನಿಂದ ಸಾಯುವವರಲ್ಲಿ ಹೆಚ್ಚಿನವರು ರೈತರು. ಸಿಡಿಲನ್ನು ತಪ್ಪಿಸಲಾಗದು, ಆದರೆ ಅದರಿಂದಾಗುವ ಸಾವು ನೋವುಗಳನ್ನ ತಪ್ಪಿಸಬಹುದು. ಗುಡುಗು ಮಿಂಚು ಬರಲಿದೆ ಅಂತ ಗೊತ್ತಾದಾಗ ಬಯಲಿನಲ್ಲಿದ್ರೆ ತಕ್ಷಣವೇ ಇರೋದ್ರಲ್ಲಿ ತಗ್ಗು ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ಬೇಕು, ನಿಲ್ಲಬಾರದು. ತಗ್ಗು ಪ್ರದೇಶ ಇಲ್ಲದೆ ಬಯಲಿನಲ್ಲೇ ಇರಬೇಕಾದ್ರೆ ನಿಮ್ಮ ತಲೆಯನ್ನ ಮೊಣಕಾಲುಗಳ ನಡುವೆ ಹುದುಗಿಸಿಕೊಳ್ಳಿ. ಇದು ಮಿಂಚಿನಿಂದ ಮೆದುಳಿಗೂ ಹೃದಯಕ್ಕೂ ಆಗುವ ಹಾನಿಯನ್ನು ತಪ್ಪಿಸುತ್ತದೆ. ಮರಗಳಿದ್ದ ಪ್ರದೇಶದಲ್ಲಿ ಇದ್ರೆ ಅಲ್ಲಿಂದ ಬೇಗನೆ ಹೊರಬರೋದು ಒಳ್ಳೆಯದು, ಯಾಕಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯಲು ಮರದಂತಹ ಹಸಿ ಒದ್ದೆ ವಸ್ತುವನ್ನೇ ಆರಿಸಿಕೊಳ್ಳುತ್ತೆ. ಎತ್ತರದ ಗುಡ್ಡದ ಮೇಲಿದ್ರೆ ತಗ್ಗಿಗೆ ಇಳಿಯಬೇಕು. ಕುರಿಮಂದೆ ಅಥವಾ ಜಾನುವಾರುಗಳ ಮಧ್ಯ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಬೇಕು, ಯಾಕಂದರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರವಿರುವ ಮನುಷ್ಯನನ್ನೇ ಆರಿಸಿಕೊಳ್ಳುತ್ತದೆ. ಕೆರೆಯಲ್ಲಿ ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣ ಹೊರಬರಬೇಕು. ವಿದ್ಯುತ್ ಕಂಬ, ಎಲೆಕ್ಟ್ರಿಕಲ್ ಟವರ್, ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮರ್ ಮುಂತಾದವುಗಳ ಹತ್ತಿರವೂ ಇರಬಾರದು. ತಂತಿ ಬೇಲಿ, ಬಟ್ಟೆ ಒಣಹಾಕುವ ತಂತಿ ಇವುಗಳಿಂದ ದೂರವಿರಿ. ಮಳೆ ಬರುವ ಸಮಯದಲ್ಲಿ ಮನೆಯ ಟೆರೆಸನ್ನು ಸ್ವಚ್ಛ ಮಾಡುವ ಸಾಹಸ ಬೇಡ. ಮನೆಯ ಕಿಟಕಿಯ ಬಳಿ ನಿಲ್ಲುವುದಕ್ಕಿಂತಲೂ ಮನೆಯ ಮಧ್ಯದಲ್ಲಿರುವುದು ಸುರಕ್ಷಿತ.

ಮಳೆ ಬಂತಣ್ಣ ಮರಗಾದ ಕೆರೆಗೆ ಮಾಯದಂಥ